ಡೇವಿಡ್ ಕಾಪರ್ಫೀಲ್ಡ್ನ ಜೀವನ ವೃತ್ತಾಂತ ಮತ್ತು ಅನುಭವಗಳು. ಕಾದಂಬರಿ ಮೂಲ ಇಂಗ್ಲಿಷ್ನಲ್ಲಿ ಚಾರ್ಲ್ಸ್ ಡಿಕನ್ಸ್, ಕನ್ನಡ ಭಾವಾನುವಾದ ಎ ಪಿ ಸುಬ್ಬಯ್ಯ. ಅಧ್ಯಾಯ 30, ದುಃಖದ ಒಂದು ಘಟನೆ. ನಾನು ಯಾರ್ಮತ್ತಿಗೆ ಸಾಯಂಕಾಲ ತಲುಪಿದೆನು. ಮಿಸ್ಟರ್ ಬಾರ್ಕೀಸರ ಮನೆಗೆ ಹೋಗುವ ದಾರಿಯಲ್ಲೇ ಓಮರ್ ಮತ್ತು ಜೋರಾಮರ ಅಂಗಡಿ ಇದ್ದುದರಿಂದ ಮಿಸ್ಟರ್ ಓಮರರೊಡನೆ ಸ್ವಲ್ಪ ಮಾತಾಡಿ ಹೋಗೋಣವೆಂದು ನಾನು ಅವರ ಅಂಗಡಿಗೆ ಹೋದೆನು. ಮಿಸ್ಟರ್ ಓಮರರು ಅವರ ಆರಾಮ ಕುರ್ಚಿಯಲ್ಲಿ ಕುಳಿತು ಸಿಗರೆಟ್ ಸೇದುತ್ತಿದ್ದರು. ಅವರ ಕಾಸಶ್ವಾಸದ ನಿಮಿತ್ತ ಅವರು ಹೆಚ್ಚಾಗಿ ಆರಾಮ ಕುರ್ಚಿಯಲ್ಲೇ ಕುಳಿತಿರುತ್ತಿದ್ದರೆಂದು ತಿಳಿದೆ. ನನ್ನನ್ನು ಕಂಡು ಅವರಿಗೆ ಬಹಳ ಸಂತೋಷವಾಯಿತು. ನನಗೆ ಆಸನ ಕೊಟ್ಟರು. ಉಭಯ ಕುಶಲ ಪ್ರಶ್ನೆಗಳನ್ನಾಡಿದೆವು. ಅನಂತರ ನಾನು ವಿಚಾರಿಸಿದೆ, ಮಿಸ್ಟರ್ ಬಾರ್ಕೀಸರ ಕಾಯಿಲೆ ಯಾವ ಸ್ಥಿತಿಯಲ್ಲಿದೆ ಎಂದು ನಿಮಗೇನಾದರೂ ಗೊತ್ತಿದೆಯೇ ಮಿಸ್ಟರ್ ಓಮರ್? ಆ ಪ್ರಶ್ನೆಯನ್ನು ನಾನೇ ಕೇಳಬೇಕೆಂದಿದ್ದೆ ಮಿಸ್ಟರ್ ಕಾಪರ್ಫೀಲ್ಡ್ ಎಂದು ಹೇಳುತ್ತಾ ನಗಾಡಿದರು. ನಗೆಯಿಂದ ನೇವಸ ಉಬ್ಬುಸ ತಲೆದೋರಿ ಸ್ವಲ್ಪ ಸಮಾಧಾನವಾಗುವುದರೊಳಗೆ ಉತ್ಸಾಹದಿಂದಲೇ ಮಾತಾಡಲಾರಂಭಿಸಿದರು. ನಮ್ಮ ಶವ ಸಂಸ್ಕಾರ ಸಾಹಿತ್ಯದ ಅಂಗಡಿಗಳಿಗೆ ಇರುವ ಒಂದು ವಿಶೇಷ ಅವಗುಣವೆಂದರೆ ಅಂಗಡಿ ಮಾಲೀಕರಿಗೆ ಇತರರ ಕಾಯಿಲೆ ಹೇಗಿದೆ, ಅವರ ಆರೋಗ್ಯ ಹೇಗಿದೆ ಎಂದು ಕೇಳುವ ಸಂದರ್ಭಗಳಲ್ಲಿ ಅನುಕೂಲ ಇಲ್ಲದಿರುವುದು. ನೋಡಿ, ಓಮರ್ ಮತ್ತು ಜೋರಾಮ್ರ ನಮಸ್ಕಾರ ಎಂದು ಕೇವಲ ಸಾಂಪ್ರದಾಯಿಕವಾಗಿ ಪತ್ರ ಬರೆದರೂ ಜನರ ಮುಖಾಂತರ ವಿಚಾರಿಸಿದರೂ ಕಾಯಿಲೆಸ್ತರಿರುವ ಮನೆಯವರು ಅಪಾರ್ಥವನ್ನೇ ಕಲ್ಪಿಸಿಕೊಳ್ಳುವರು. ಇಷ್ಟು ಹೇಳುವಾಗಲೇ ಪುನಃ ಕೆಮ್ಮು ಬಂತು. ಸ್ವಲ್ಪ ಕಷ್ಟಪಟ್ಟರು. ಅಂತೂ ಬಿಡದೆ ಪುನಃ ಮಿಸ್ಟರ್ ಬಾರ್ಕೀಸರನ್ನು ಕುರಿತು ವರ್ತಮಾನ ಸಂಗ್ರಹಿಸಲು ಅನುಕೂಲವಿದೆ, ಸ್ವಲ್ಪ ತಡೆಯಿರಿ, ಎಮಿಲಿ ಅಲ್ಲಿಗೆ ಹೋದವಳು ಸದ್ಯ ಬರಬಹುದು ಎಂದಂದರು. ಎಮಿಲಿಯ ಹೆಸರು ಕೇಳಿದ ಕೂಡಲೇ ನನ್ನ ಬಾಲ್ಯದ ಪ್ರೀತಿಯ ಎಮಿಲಿಯನ್ನು ಜ್ಞಾಪಿಸಿಕೊಂಡು ಅವಳು ಹೇಗಿದ್ದಾಳೆಂದು ವಿಚಾರಿಸಿದೆ. ಎಮಿಲಿ ಕ್ಷೇಮವಾಗಿದ್ದಾಳೆ ಎಂದು ಉತ್ತರವಿತ್ತು. ಹೇಳಲು ಇನ್ನೂ ಏನೋ ಇರುತ್ತಾ ಹೇಳಬಹುದೋ ಬಾರದೋ ಎಂದು ಗ್ರಹಿಸುತ್ತಿರುವಂತೆ ಸ್ವಲ್ಪ ಅತ್ತಿತ್ತ ನೋಡಿದರು. ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದವರಂತೆ ಕೆಮ್ಮಿಕೊಂಡು, ಆದರೆ ಅವಳಿಗೆ ಬೇಗ ಲಗ್ನವಾಗಬೇಕೆಂದು ನಮ್ಮೆಲ್ಲರ ಆಸೆ ಎಂದಂದರು. ಅದೇಕೆ ಹಾಗೆ ಹೇಳುತ್ತೀರಿ? ಹೇಮನಿಗೆ ಕೊಟ್ಟು ಮದುವೆ ಆಗುವುದೆಂದಿತ್ತಲ್ಲ, ಅದೇನಾಯಿತು ಅಂದೆ ನಾನು. ಆ ಅಭಿಪ್ರಾಯ ಈಗಲೂ ಊರ್ಜಿತದಲ್ಲಿದೆ, ಸದ್ಯ ಆಗಲೂಬಹುದು. ಮಿಸ್ಟರ್ ಪೆಗಟಿ, ಹೇಮ್ ಎಲ್ಲರೂ ಆ ಕಾರ್ಯದಲ್ಲಿದ್ದಾರೆ. ಹೇಮನು ಒಂದು ಸ್ವಂತ ಮನೆಯನ್ನು ಕಟ್ಟಿಸಿ ಅದಕ್ಕೆ ಬೇಕಾದ ಸಾಮಾನುಗಳನ್ನು ಒದಗಿಸಿ ಸಜ್ಜು ಮಾಡಿಟ್ಟಿರುತ್ತಾನೆ. ಮಿಸ್ಟರ್ ಬಾರ್ಕೀಸರ ಕಾಯಿಲೆ ಒಂದಲ್ಲದಿದ್ದರೆ ಇಷ್ಟರಲ್ಲೇ ಮದುವೆಯಾಗಿಯೂ ಹೋಗುತ್ತಿತ್ತು ಅಂದರು ಮಿಸ್ಟರ್ ಓಮರ್. ಎಷ್ಟು ದಿನ ಹೀಗೆ ಕಾದಿರುವುದೆಂದೇನಾದರೂ ನಿಶ್ಚಯವಾಗಿದೆಯೇ? ನನ್ನ ಪ್ರಶ್ನೆ. ಅವರಂದರು, ಆ ವಿಷಯ ಗೊತ್ತಿಲ್ಲ, ಆದರೆ ಹಾಗೆ ಕಾಯುವುದೇ ಅಪಾಯಕರವೆಂದು ನಮ್ಮ ಅಭಿಪ್ರಾಯ. ಮದುವೆ ಆಗಲಿಲ್ಲವೆಂದು ಅವಳೇನೂ ನೋಡುವ ಮಟ್ಟಿಗೆ ಬಡವಾಗಲಿಲ್ಲ, ಮುಖ ಬಾಡಿಲ್ಲ, ದುಃಖಿಸಿರುವಳೆ ಅಂದರೆ ಅದೂ ಇಲ್ಲ. ಅವಳು ಸುಂದರಿಯಾಗಿ, ದೊಡ್ಡವಳಾಗಿ, ತರುಣಿಯಾಗಿ ಶೋಭಿಸುತ್ತಿದ್ದಾಳೆ. ಆದರೆ ಅವಳ ಮನಸ್ಸಿನ ಚಾಂಚಲ್ಯ, ಅನುರಾಗದ ಉದ್ವೇಗ, ಸರಳ ಸ್ವಭಾವ ಇವುಗಳ ಕಾರಣವಾಗಿ ಅವಳ ಸ್ಥಿತಿ ಕೆಡಬಹುದೆಂದು ನಮ್ಮ ಬೆದರಿಕೆ. ಅವಳನ್ನು ಪೋಷಿಸಿ ರಕ್ಷಿಸಬಲ್ಲ ಒಂದು ಶಕ್ತಿ ಈಗ ಅವಳ ಜತೆಯಲ್ಲಿರಬೇಕು ಎಂದಷ್ಟು ಹೇಳಿ ಇನ್ನೂ ಏನೋ ಗಹನವಾದ ಕಾರಣಗಳನ್ನು ಅವರು ಊಹಿಸಿದ್ದಂತೆ ತೋರಿದರು. ನಾನು, ಮಿಸ್ಟರ್ ಪೆಗಟಿ ಇದ್ದಾರಲ್ಲ, ಅವರು ಸಾಲದೆ ಎಂದು ಕೇಳಿದೆ. ಮಿಸ್ಟರ್ ಪೆಗಟಿ ಇದ್ದಾರೆಂಬುದು ನಿಜ. ಅವಳು ಅವರನ್ನು ಬಹುವಾಗಿ ಪ್ರೀತಿಸುತ್ತಿದ್ದಾಳೆಂಬುದು, ಅವಳು ಮಾವ ಮಿಸ್ಟರ್ ಪೆಗಟಿಯನ್ನು ಮೊದಲಿಗಿಂತಲೂ ಹೆಚ್ಚಾಗಿ ಅಂಟಿಕೊಂಡು ಹಿಂಬಾಲಿಸುತ್ತಿದ್ದಾಳೆಂಬುದೂ ನಿಜ, ನಮಗೆಲ್ಲ ಗೊತ್ತಿರುವ ವಿಷಯ. ಆದರೆ ಈ ಪ್ರೀತಿಯೇ ಅಪಾಯಕ್ಕೆ ಕಾರಣ. ಮಾವನನ್ನು ಮತ್ತಷ್ಟು ಬಲವಾಗಿ ಅಂಟಿಕೊಂಡು ಪ್ರೀತಿಸುತ್ತಿರುವುದು ಅಪಾಯದ ಚಿಹ್ನೆ. ತನ್ನ ಚಂಚಲ ಮನಸ್ಸಿಗೆ ತಾನೇ ಹೆದರಿ ಮಾವನನ್ನು ಹಾಗೊಂದು ಅಂಟಿಕೊಂಡು ತಿರುಗಾಡುತ್ತಿದ್ದಾಳೆಂದು ನಮ್ಮ ಊಹೆ. ನೋಡಿ ಮಿಸ್ಟರ್ ಕಾಪರ್ಫೀಲ್ಡ್, ಬಡತನದಲ್ಲಿ ಬೆಳೆದ ಎಮಿಲಿಗೆ ಭಾಗ್ಯವಂತರ ಮನೆ ಸೇರಬೇಕೆಂದು ಬಹುವಾದ ಲವಲವಿಕೆ ಇದೆ. ಹೇಮನನ್ನು ಪ್ರೀತಿಸಿ ಮಿಸ್ಟರ್ ಬೆಂಗಟಿಯನ್ನು ಪೂಜಿಸಿ ತನ್ನ ಬಳಗದವರ ಸಂತೋಷದಂತೆ ತಾನಿರಬೇಕೆಂದು ಅವಳು ತಿಳಿಯುತ್ತಿರುವುದರ ಜೊತೆಯಲ್ಲೇ ಎಲ್ಲವನ್ನೂ ಬಿಟ್ಟು ತಾನು ಶ್ರೀಮಂತಿಕೆಯನ್ನೂ ದಲಿತ ದರಿದ್ರರ ರಕ್ಷಣಾ ಶಕ್ತಿಯನ್ನೂ ಪಡೆಯಬೇಕೆಂದು ಇಚ್ಛಿಸುತ್ತಿದ್ದಾಳೆ ಎಮಿಲಿ. ಈ ವಿಧದ ಮನಸ್ಸುಳ್ಳ ಅವಳ ಚರ್ಯೆ ವ್ಯವಹಾರಗಳಲ್ಲಿ ಅವಳು ಸುತ್ತಲಿನ ವಸ್ತುಸ್ಥಿತಿಯನ್ನೇ ಮರೆತು ಕಲ್ಪನಾ ರಾಜ್ಯಕ್ಕೆ ಧುಮುಕಿ ಕಷ್ಟಪಡುತ್ತಿದ್ದಾಳೆಂದೂ ನಾವು ತಿಳಿದಿದ್ದೇವೆ. ಅವಳ ಅಸ್ಥಿರವಾದ ಮನಸ್ಸು ನ್ಯಾಯವಾದ ಮಾರ್ಗದಲ್ಲಿ ಪ್ರವರ್ತಿಸುವಂತೆ ಮಾಡಬಲ್ಲ ಮಾರ್ಗದರ್ಶಕ ಬೋಧಕ ಅವಳಿಗೆ ಈಗ ನೆರವಿಗೆ ಬರಬೇಕು ಅಂದರು ಮಿಸ್ಟರ್ ಓಮರರು. ಇಷ್ಟರಲ್ಲೇ ಮಿಸ್ಟರ್ ಓಮರರ ಮಗಳು ಮಿಸ್ಟರ್ ಬಾರ್ಕೀಸರ ವರ್ತಮಾನವನ್ನು ತಂದಳು. ಡಾಕ್ಟರ್ ಚಿಲ್ಲಿಪ್ಪರ ಅಭಿಪ್ರಾಯ ಪ್ರಕಾರ ಮಿಸ್ಟರ್ ಬಾರ್ಕೀಸರು ಇಹಲೋಕವನ್ನು ಬಿಡಲು ಹೆಚ್ಚು ಸಮಯವಿಲ್ಲವೆಂದು ಅವಳು ತಿಳಿಸಿದಳು. ಹಾಗಾಗಿ ನಾನು ಆ ಕೂಡಲೇ ಅಲ್ಲಿಂದ ಹೊರಟೆನು. ಮಿಸ್ಟರ್ ಬಾರ್ಕೀಸರ ಮನೆಗೆ ತಲುಪಿ ಹೊರಗಿನಿಂದ ಬಾಗಿಲು ತಟ್ಟುವಾಗ ಒಳಗಿನಿಂದ ಏನೂ ಶಬ್ದ ಕೇಳಿಸಲಿಲ್ಲ. ಮಿಸ್ಟರ್ ಪೆಗಟಿ ಬಂದು ಬಾಗಿಲು ತೆರೆದರು. ಒಳಗೆ ಎಮಿಲಿಯೂ ಹೇಮನೂ ಇದ್ದರು. ಅವರು ಮೌನವಾಗಿ ನಿಂತಿದ್ದರು. ಮರಣದ ಸಮ್ಮುಖದಲ್ಲಿ ಬದುಕಿದ್ದವರು ಬಾಡಿ ಬಗ್ಗುವುದು ಸ್ವಾಭಾವಿಕವೇ ತಾನೆ. ಮಿಸ್ಟರ್ ಬಾರ್ಕಿಸರು ಹೇಗಿದ್ದಾರೆಂದು ಪಿಸುಮಾತಿನಿಂದ ವಿಚಾರಿಸಿದನು. ಬದುಕುವುದು ಅಸಾಧ್ಯವೆಂದು, ಸಮುದ್ರದ ಇಳಿತದ ಕಾಲದಲ್ಲಿ ಬಾರ್ಕಿಸರ ಜೀವವು ಹೋಗಬಹುದೆಂದು ಮಿಸ್ಟರ್ ಪೆಗಟಿ ತಿಳಿಸಿದರು. ಮಿಸ್ಟರ್ ಬಾರ್ಕಿಸರು ಮಲಗಿದ್ದ ಕೋಣೆಗೆ ಹೋಗಿ ನೋಡಿದನು. ವೇದನೆಯಿಂದ ಅವರ ಮೈ ಡೊಂಕಿತ್ತು. ಅವರು ಬಲಭಾಗಕ್ಕೆ ಬಗ್ಗಿ ಹೋಗಿದ್ದರು. ಮಂಚದ ಪಕ್ಕದಲ್ಲಿ ಅವರ ಬಲಭಾಗದಲ್ಲಿದ್ದ ಒಂದು ಕಾಲು ಮನೆಯ ಮೇಲೊಂದು ಪೆಟ್ಟಿಗೆ ಇತ್ತು. ಈ ಪೆಟ್ಟಿಗೆಯ ಮೇಲೆ ಮಿಸ್ಟರ್ ಬಾರ್ಕಿಸರು ಅವರ ಕೈಯನ್ನಿಟ್ಟುಕೊಂಡಿದ್ದರು. ಮಿಸ್ಟರ್ ಬಾರ್ಕಿಸರು ಸೌಖ್ಯವಾಗಿದ್ದಾಗ ಅವರ ತಲೆಯಡಿಯಲ್ಲಿರುತ್ತಿದ್ದ ಪೆಟ್ಟಿಗೆಯೇ ಅದೆಂದು, ಅವರು ಕಾಯಿಲೆಯಲ್ಲಿ ಕಠಿಣಾವಸ್ಥೆಗೆ ಬರುವ ಮೊದಲೇ ಅವರ ಇಷ್ಟ ಪ್ರಕಾರವೇ ಆ ಪೆಟ್ಟಿಗೆಯನ್ನು ಅಲ್ಲಿ ಇಡಲಾಗಿತ್ತೆಂದು ಅಲ್ಲಿದ್ದವರು ತಿಳಿಸಿದರು. ಮಿಸ್ಟರ್ ಬಾರ್ಕಿಸರಿಗೆ ಮಾತಾಡುವ ಶಕ್ತಿ ಇದ್ದಾಗ ಬಂದಿದ್ದವರೊಬ್ಬರ ಹತ್ತಿರ ಪೆಟ್ಟಿಗೆಯನ್ನು ಮುಟ್ಟಿ ಹಳೆ ಬಟ್ಟೆ ಮಾತ್ರ ಎಂದಂದಿದ್ದರಂತೆ. ಪೆಗಟಿ ಮಿಸ್ಟರ್ ಬಾರ್ಕಿಸರ ಸಮೀಪ ಹೋಗಿ ಅವರ ಕಿವಿಯ ಹತ್ತಿರ ಮುಖವಿಟ್ಟು, ಮಿಸ್ಟರ್ ಬಾರ್ಕಿಸ್, ಮಿಸ್ಟರ್ ಕಾಪರ್ ಫೀಲ್ಡ್ ಬಂದಿದ್ದಾನೆ. ನಮ್ಮ ಕಾಪರ್ ಫೀಲ್ಡ್, ಮದುವೆಯನ್ನು ನಿಶ್ಚಯಿಸಿದ ಕಾಪರ್ ಫೀಲ್ಡ್ ಬಂದಿದ್ದಾನೆ ಅಂದಳು. ಮಿಸ್ಟರ್ ಬಾರ್ಕಿಸರಿಗೆ ಪೆಗಟಿಯ ಮಾತು ಕೇಳಿಸಲಿಲ್ಲವೆಂದು ತೋರುತ್ತದೆ. ಅವರಿಂದ ಯಾವ ಉತ್ತರವೂ ಬರಲಿಲ್ಲ. ಸಮುದ್ರ ಇಳಿಯುವಾಗ ಅಂದರೆ ರಾತ್ರಿ 3:30 ಗಂಟೆಗೆ ಬಾರ್ಕಿಸರು ಇಳಿಯಬಹುದು. ಆ ಕಾಲ ತಪ್ಪಿದರೆ ಒಮ್ಮೆ ಸಮುದ್ರ ಏರಿ ಪುನಃ ಇಳಿಯುವಾಗಲಂತೂ ಅವರು ಉಳಿಯಲಾರರು ಅಂದರು ಮಿಸ್ಟರ್ ಪೆಗಟಿ. ಆ ರಾತ್ರಿ ನಾನು ಅಲ್ಲೇ ಉಳಿದೆನು. ರಾತ್ರಿ ಇಡೀ ನಾವು ಏನೇನೋ ಮಾತಾಡಿಕೊಂಡು ಕಾಲ ಕಳೆದೆವು. ಮಿಸ್ಟರ್ ಬಾರ್ಕಿಸರು ಕಾಯಿಲದ ಸಮಯದಲ್ಲೂ ನನ್ನನ್ನು ಹೊಗಳಿ ಹೊಗಳಿ ಸಂತೋಷಿಸುತ್ತಿದ್ದರಂತೆ. ಪತ್ನಿ ಪೆಗಟಿ, ಅವರ ಪೆಟ್ಟಿಗೆ ಮತ್ತು ನಾವು ಕೆಲವರು ಮಾತ್ರ ಅವರ ನೆನಪಿನಲ್ಲಿ ಉಳಿದಿದ್ದೇವೆಂದು ಪೆಗಟಿ ತಿಳಿಸಿದಳು. ಪ್ರಪಂಚದ ಹೊರಬಾಗಿಲನ್ನು ದಾಟಿ ಹೋಗಲು ಕಾದು ನಿಂತಿದ್ದ ಮಿಸ್ಟರ್ ಬಾರ್ಕಿಸರ ಅಂತಿಮ ದರ್ಶನವನ್ನು ನಾವು ಏಕಾಗ್ರತೆಯಿಂದ ಬಯಸುತ್ತಿದ್ದುದರಿಂದಲೋ ಅಥವಾ ಇನ್ನು ಯಾವ ಕಾರಣದಿಂದಲೋ ಏನೋ, ರಾತ್ರಿ 3:30 ಗಂಟೆಗೆ ಮಿಸ್ಟರ್ ಬಾರ್ಕಿಸರು ಕಣ್ಣು ತೆರೆದರು. ಬಾರ್ಕಿಸನು ನೋಡುತ್ತಾನೆ ಅಂದಳು ಪೆಗಟಿ. ಮಿಸ್ಟರ್ ಪೆಗಟಿಯವರು ನನ್ನನ್ನು ಮುಟ್ಟಿ, ಮಿಸ್ಟರ್ ಬಾರ್ಕಿಸನು ಸಮುದ್ರವು ಜೊತೆಯಲ್ಲೇ ಇಳಿಯುವರು ಎಂದು ಅಂದರು. ಪ್ರಿಯ ಪತಿ ಬಾರ್ಕಿಸ್ ಎಂದು ಅಳುತ್ತಾ ಕರೆದಳು ಪೆಗಟಿ. ಸಿಪಿ ಬಾರ್ಕಿಸ್, ಅತ್ಯುತ್ತಮ ಹೆಂಡತಿ ಎಂದು ಹೆಂಡತಿಯನ್ನು ಗುರುತಿಸಿ ಮಿಸ್ಟರ್ ಬಾರ್ಕಿಸರು ಹೇಳಿದರು. ಇತ್ತ ನೋಡು, ಮಾಸ್ಟರ್ ಡೇವಿಡ್ ಬಂದಿದ್ದಾನೆ ಎಂದು ಹೇಳಿ ಪೆಗಟಿ ನನ್ನನ್ನು ತೋರಿಸಿದಳು. ನನ್ನ ಗುರುತು ಅವರಿಗೆ ಸಿಕ್ಕಿತು ಎಂಬುದಕ್ಕಾಗಿಯೇ ಆಗಿರಬೇಕು. ಬಾರ್ಕಿಸನು ತಯಾರಿದ್ದಾನೆ ಎಂದು ಅವರು ಹೇಳಿದರು. ಅವರು ಮಾತಾಡಿದ್ದು ಅಷ್ಟೇ, ಅದರಲ್ಲಿ ಹಿಂದಿನ ಚರಿತ್ರೆಯೆಲ್ಲ ಅಡಗಿದೆ. ಸಮುದ್ರದ ಏರಿಕೆ ದಡದಿಂದ ಇಳಿದು ಹೋಗುವುದರ ಜೊತೆಯಲ್ಲೇ ಅವರು ಇಳಿದು ನಮ್ಮೆಲ್ಲರನ್ನು ಬಿಟ್ಟು ಹೋದರು. 30 ಮುಗಿಯಿತು.